ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯದ ವಿಸಿ ಫಾರಂನಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಜಿ ನಾಗೇಶ್ ಅವರು. ವಿಸ್ತರಣಾ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತಹ ಡಾಕ್ಟರ್ ನಾಗೇಶ್ ಅವರು ಈ ಜಿಲ್ಲೆಯ ಸಾಕಷ್ಟು ಕೃಷಿ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತಂತೆ ಮಾಹಿತಿಯನ್ನು ನೀಡುವುದರಲ್ಲಿ ನಿರತರಾಗಿರ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಮಳೆಗಾಲ ಶುರುವಾಯಿತು ಅಂದರೆ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ಅಂದರೆ ಅಡಿಕೆ, ಹಾಗೇನೆ ಕಾಳುಮೆಣಸು, ಈ ರೀತಿಯ ಒಂದು ಬೆಳೆ ಪ್ರಕಾರಗಳಲ್ಲಿ ಕೊಳೆ ರೋಗದ ಒಂದು ತೊಂದರೆಯಿಂದ ಎಕರೆವಾರು ಪ್ರಮಾಣದಲ್ಲಿ ಬೆಳೆಯ ನಷ್ಟ ಆಗಿರೋದು ಅನುಭವಕ್ಕೆ ಬಂದಿದೆ. ಇದಕ್ಕೆ ನಾವು ಪೂರ್ವ ತಯಾರಿ ಸರಿಯಾಗಿ ಮಾಡಿಕೊಳ್ಳದೆ ಹೋದರೆ ಮಳೆ ಬಂದ ನಂತರ ಅಥವಾ ಮಳೆಗಾಲ ಶುರುವಾದ ಮೇಲೆ ನಿರ್ವಹಣೆ ಕಷ್ಟ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ತೋಟಗಾರಿಕೆ ಬೆಳೆಗಳ, ಅದರಲ್ಲೂ ವಾಣಿಜ್ಯ ಬೆಳೆಗಳ ಒಂದು ನಿರ್ವಹಣೆಯಲ್ಲಿ ಬೋರ್ಡೋ ದ್ರಾವಣದ ಬಳಕೆ ಹೇಗಾಗಬೇಕು, ಇದಲ್ಲದೆ ಬೇರೆ ಏನೆಲ್ಲ ತಾಂತ್ರಿಕತೆಗಳಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಜಿ ನಾಗೇಶ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ನಾಗೇಶ್ವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾಗಿ ಮಳೆಗಾಲದ ಸಮಯದಲ್ಲಿ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ತೋಟಗಾರಿಕಾ ಬೆಳೆಗಳಲ್ಲಿ ಅದರಲ್ಲೂ ಬಹಳ ಪ್ರಮುಖವಾಗಿ ಅಡಿಕೆ ಅಂತ ಬಂದಾಗ ನಮ್ಗೇನು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಅಥವಾ ಶಿವಮೊಗ್ಗ ಇರ್ಬೋದು, ಇಲ್ಲಿನ ಭಾಗಗಳಲ್ಲಿ ಬಹಳಷ್ಟು ತೋಟಗಾರಿಕಾ ಬೆಳೆಗಳನ್ನೇ ಅವಲಂಬಿಸಿರ್ತಕ್ಕಂಥ ರೈತರಿದ್ದಾರೆ. ಸೊ ಈ ಒಂದು ಮಳೆಗಾಲ ಪ್ರಾರಂಭ ಬಂತು ಅಂತ ಅಂದಾಗ ನಮ್ಮ ರೈತರದ್ದು ಒಂದು ಚಟುವಟಿಕೆ ಪ್ರಾರಂಭ ಆಗಬೇಕು. ಯಾಕೆಂದರೆ ಮಳೆಗಾಲದ ಪ್ರಾರಂಭದಲ್ಲೇ ನಾವು ಒಂದಷ್ಟು ಚಟುವಟಿಕೆಗಳನ್ನ ಮಾಡಿದ್ರೆ ಮಾತ್ರ ಅತ್ಯಂತ ಮಾರಕವಾಗಿರತಕ್ಕಂಥ ರೋಗ, ಅದರಲ್ಲೂ ಈ ಅಡಿಕೆ ಅಂತ ಬಂದರೆ ಅಡಿಕೆಗೆ ನಾವು ನೋಡಿರೋ ಹಾಗೆ ಈಗೇನು ಕೊಳೆ ರೋಗ ಅಥವಾ ಮಹಾಲಿ ರೋಗ ಅಂತ ನಾವು ಹೇಳ್ತೀವಿ, ಆ ಒಂದು ರೋಗ ಬಂತು ಅಂತಂದರೆ ಒಂದೊಂದು ಗಿಡದಲ್ಲಿ ಇಲ್ಲ ಅಂದ್ರೆ ಒಂದು 50-100 ಕಾಯಿಗಳು ಉದುರೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಈಗ ಮಳೆಗಾಲ ಬರ್ತಾ ಇದೆ ಅಂತಂದಾಗ ರೈತರು ಬಹಳ ಮುಖ್ಯವಾಗಿ ಕೆಲವೊಂದು ಚಟುವಟಿಕೆಗಳನ್ನ ಮಾಡಬೇಕು. ಈಗ ನೋಡಿ, ಈಗ ಮಳೆಗಾಲ ಅಂತಂದಾಗ ಈಗ ಜೂನ್ ಜುಲೈ ತಿಂಗಳಲ್ಲಿ ಈಗ ಏನು ಪ್ರಾರಂಭ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿನೇ ಅವರು ತೋಟವನ್ನು ಮೊದಲನೇದಾಗಿ ಸ್ವಚ್ಛಗೊಳಿಸಬೇಕಾಗ್ತದೆ. ಈಗ ಆಲ್ರೆಡಿ ಈಗ ಒಣಗಿರೋ ಕಾಯಿ ಉದುರು ಇರುವಂಥದ್ದು ಅಥವಾ ಈಗ ಆಲ್ರೆಡಿ ನಮ್ಗೇನಾದ್ರೂ ಕೆಲವೊಂದೆಲ್ಲ ಏನು ಕೊಳೆ ರೋಗ ಬಂದಿರತಕ್ಕಂಥ ಒಂದು ಕಾಯಿಗಳಿಗೇನಿರ್ತಾವೆ, ಅವು ಏನಾದ್ರು ಕೆಳಗಡೆ ಬಿದ್ದಿದ್ರೆ ಅವುಗಳನ್ನೆಲ್ಲ ಎಕ್ಕಿ ತೆಗೆದು ತೋಟವನ್ನು ಸ್ವಚ್ಛಗೊಳಿಸಬೇಕಾಗತ್ತೆ. ಅದು ಮೊದಲನೇ ಅಂತ, ಅದು ನಾವು ಫಸ್ಟು ಯಾವುದೇ ಥರ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ನಾವು ಈಗ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ನಾವು ಹೆಂಗೆ ಟೆಸ್ಟ್ ಮಾಡಿಸ್ಕೊತೀವೋ ಅದೇ ಥರ ನಾವು ತೋಟಕ್ಕೆ ಒಂದು ಸಿಂಪಡಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ತೋಟವನ್ನು ಸ್ವಚ್ಛಗೊಳಿಸ್ಬೇಕು. ಹಂಗಂತ ಹೇಳ್ಬಿಟ್ಟು ನಮ್ಮ ತೋಟದಿಂದ ತೆಗೆದು ಪಕ್ಕದ ತೋಟಕ್ಕೆ ಹಾಕೋದು ಸರಿಯಲ್ಲ. ಸರಿಯಾಗಿ ಅದನ್ನು ಡಿಸ್ಪೋಸ್ ಮಾಡಬೇಕಾಗತ್ತೆ, ಅಂದರೆ ಎಲ್ಲನೂ ಎಕ್ಕಿ ತೆಗೆದು ಮಣ್ಣಲ್ಲಿ ಊತಾಕಬೇಕು ಅಥವಾ ಅದನ್ನು ಸುಟ್ಟಾಕಬೇಕಾಗತ್ತೆ. ಆ ಥರ ಏನಾದರೂ ಮಾಡಿ ನಾವು ತೋಟವನ್ನು ಸ್ವಚ್ಛಗೊಳಿಸ್ಬೇಕು. ಮತ್ತು ಇನ್ನು ಸ್ವಲ್ಪ ಒಣಗಿರತಕ್ಕಂಥ ಕೊಂಬೆ ರಂಬೆಗಳು ಏನಾದ್ರು ಇದ್ರೂ ಸಹ ಅಂಥವನ್ನೆಲ್ಲ ತೆಗೆದು ನಾವು ತೋಟವನ್ನು ಸ್ವಚ್ಛಗೊಳಿಸಿದ ನಂತರ ನಾವು ಇದಕ್ಕೆ ಬೇಕಾಗುವಂಥ ಒಂದು ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಈಗ ನಾವು ಕೊಳೆ ರೋಗ ಅಂತ ಅಂದಾಗ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಬೋರ್ಡೋ ದ್ರಾವಣ. ಈ ಬೋರ್ಡೋ ದ್ರಾವಣ ಇವತ್ತು ನೆನ್ನೆದಲ್ಲ, 100+ ಸಹ ಇದೇ ದ್ರಾವಣವನ್ನ ಮಾಡ್ಕೊಂತ ಬರ್ತಿದ್ದಾರೆ. ಆದ್ರೂ ಸಹ ರೈತರು ಮಾಡುವಂತ ವಿಧಾನದಲ್ಲಿ ಏನಾದ್ರು ತಪ್ಪಿದ್ರೆ ಇದರ ಒಂದು ಪರಿಣಾಮ ನಮ್ಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಬೋರ್ಡೋ ದ್ರಾವಣ ತಯಾರಿಕೆ ಮಾಡ್ಕೋಬೇಕಂದ್ರೆ ನಾವು ಯಾವ ರೀತಿಯಾದಂತ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸ್ಬೇಕನ್ನೋದು ಬಹಳ ಮುಖ್ಯ. ಅದನ್ನ ತಿಳ್ಕೊಂಡು ರೈತರು ಅದನ್ನ ಪರಿಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ಒಳ್ಳೆ ರೀತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡಬೇಕು ಅನ್ನೋದಾದಾಗ ನಮಗೆ ಬೇಕಾಗುವಂಥ ವಸ್ತುಗಳು ಏನೇನು ಅನ್ನೋದನ್ನು ನಾವು ನೋಡ್ಕೊಳ್ಳೋದಾದ್ರೆ, ಯಾಕಂದರೆ ಈ ಬೋರ್ಡೋ ದ್ರಾವಣ ಅಂತಕ್ಕಂಥದ್ದು ನಮಗೆ ರೆಡಿಮೇಡ್ ನಮಗೆ ಅವು ಇದರಲ್ಲಿ ಸಿಗೋದಿಲ್ಲ. ಯಾವುದು ಈಗ ಏನು ಔಷಧಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ನಮಗೆ ಬೋರ್ಡೋ ದ್ರಾವಣ ಸೊಲ್ಯೂಷನ್ ಕೊಡಿ ಅದನ್ನು ನಾವು ಸ್ಪ್ರೇ ಮಾಡಬೇಕು ಅಂತಂದರೆ ಅದು ಸಿಗೋದಿಲ್ಲ. ಅದ್ರ ಬದಲು ನಾವೇ, ಯಾಕಂದರೆ ಕಾಸ್ಟ್ ವೈಸು ನೋಡಬೇಕಾಗತ್ತೆ ರೈತರಿಗೆ, ನಮಗೆ ಎಷ್ಟು ಬೆಲೆ ಆಗುತ್ತೆ ನಾವೊಂದು ದ್ರಾವಣ ಸಿಂಪಡಣೆ ಮಾಡೋದಕ್ಕೆ ಅನ್ನೋದನ್ನು ನೋಡಿಕೊಂಡಾಗ ನಾವು ಮೈಲ್ ತುತ್ತು ಮತ್ತೆ ಸುಣ್ಣ ಬೇಕಾಗ್ತದೆ. ಮೈಲ್ ತುತ್ತು ಮತ್ತೆ ಸುಣ್ಣ, ಈಗ ಚಿಪ್ ಸುಣ್ಣ ಇರ್ಬೋದು ಅಥವಾ ಸುಟ್ಟಿರುವಂತ ಸುಣ್ಣ ಇರ್ಬೋದು, ಯಾವ್ದಾದ್ರು ಸುಣ್ಣವನ್ನ ನಾವು ತಗೋಬಹುದು. ಮತ್ತೆ ಮೈಲ್ ತುತ್ತ, ಇವಾಗ ಏನು ನಮ್ಗೆ ಮೈಲ್ ತುತ್ತ ಸಿಗುತ್ತೆ ಅದನ್ನ ತಗೋಬೇಕಾಗುತ್ತೆ. ನಾನು ಇವಾಗ 100 ತಯಾರಿ ಮಾಡತಕ್ಕಂತ ಒಂದು ಸೊಲ್ಯೂಷನ್ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಈಗ ಒಂದು ಸಲ ಒಂದು ಡ್ರಮ್, ಇವಾಗ ನಮ್ದೇನು 50 ಡ್ರಮ್ ಇದೆ, 100 ಡ್ರಮ್ ಇದೆ ಅನ್ನೋದಾದ್ರೆ, ಯಾಕೆಂದ್ರೆ ಒಂದು ಸಲ ನಾವು ಸ್ಪ್ರೇ ಮಾಡಕ್ ಪ್ರಾರಂಭ ಮಾಡ್ತು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಇರತಕ್ಕಂಥ 1 ಎಕರೆ 2 ಎಕರೆ ಪ್ರದೇಶದಲ್ಲಿ ಒಂದು 500 ಸಸಿ ಇರ್ಬೋದು, 600 ಸಸಿಗಳಿರ್ಬೋದು, ಆ ಸಸಿಗಳನ್ನೆಲ್ಲ ಇವನು ಒಟ್ಟಿಗೆ ನಾವು ಸ್ಪ್ರೇ ಮಾಡೋದಕ್ಕೆ ನಾವು ಹೇಳ್ತೀವಿ ಅಲ್ವಾ. ಅದೇ ರೀತಿ ಈಗ ಈ ಮಾಡುವಾಗ ಯಾವ ತರ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು, ಮತ್ತೆ ಸಿಂಪಡಣೆ ಮಾಡುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಈಗ ನಾವೇನಾದ್ರೂ ಬೋಡೋ ದ್ರಾವಣನ ಸಿಂಪಡಣೆ ಮಾಡಬೇಕು ಅನ್ನೋದಾದ್ರೆ ಯಾವ ಒಂದು ಪಾತ್ರೆನಲ್ಲಿ ಮಾಡಬೇಕು ಅನ್ನೋದು. ಈಗ ನಮ್ಮಲ್ಲಿ ಇವಾಗ ಅಲ್ಯೂಮಿನಿಯಂ ಪಾತ್ರೆ ಇದೆ ಅಥವಾ ತಾಮ್ರದ ಪಾತ್ರೆ ಇದೆ ಅಂದ್ರೆ ಅಂತ ಪಾತ್ರೆಗಳನ್ನ ಅಥವಾ ಲೋಹದ ಪಾತ್ರೆಗಳನ್ನ ನಾವು ಬಳಸಬಾರ್ದು. ಯಾಕೆ ಅಂತಂದ್ರೆ ಈಗ ನಾವು ತಾಮ್ರ ಬಳಸ್ತೀವಿ, ಮೈಲ್ತುತ್ತ ಅದ್ರ ಜೊತೆಗೆ ಏನಾದ್ರೂ ರಿಯಾಕ್ಷನ್ ಆಗಿ ಅದರ ಒಂದು ಸಾರವನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ, ನಾವು ಸಾಧ್ಯ ಆದಷ್ಟು ಡ್ರಮ್ ಅಥವಾ ಪ್ಲಾಸ್ಟಿಕ್ ಡ್ರಮ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಉಡನ್ ಇರ್ಬೋದು ಅಥವಾ ಮಡಿಕೆಯಿಂದ ಮಾಡಿರ್ತಕ್ಕಂಥದ್ದು ಏನಾದ್ರು ಕಂಟೈನರ್ ಸಿಕ್ಕಿದ್ರೆ ಅಂತದನ್ನು ತೊಳಸ್ಕೊಬಹುದು. ನಾವು ಈಗ ಶಿಫಾರಸು ಮಾಡೋದು ಅಥವಾ ನಮ್ಗೆ ಸಾಮಾನ್ಯವಾಗಿ ಸಿಗುವಂತದ್ದು ಅಂತಂದ್ರೆ ಪ್ಲಾಸ್ಟಿಕ್ ಡ್ರಮ್. ಪ್ಲಾಸ್ಟಿಕ್ ಡ್ರಮ್ ಅನ್ನ ನಾವು ತಗೋತೀವಿ. ಈಗ ಮೊದಲನೇದಾಗಿ 10 ಕೆಜಿ ನಿಮ್ಗೆ ಮೈಲ್ ತುತ್ತನ ನಾವು ಒಂದು 10 ಲೀಟರ್ ನೀರಲ್ಲಿ ಹಾಕಿ ಕರಗಿಸ್ಕೊಬೇಕು ಮೊದಲನೇದಾಗಿ. ಅದೇ ತರ ಸುಣ್ಣ, ಇವಾಗ ಚಿಪ್ ಸುಣ್ಣ ಇರ್ಬೋದು ಅಥವಾ ಸ್ಪ್ರೇ ಸುಣ್ಣ ಇರ್ಬೋದು, ಅವನ್ನು ಸಹ 10 ಲೀಟರ್ ನೀರಿಗೆ ಹಾಕೊಂಡು ಒಂದೊಂದು ಬಕೆಟ್ ಅಲ್ಲಿ ಕಲ್ಸ್ಕೊಬೇಕು. ಅಂದ್ರೆ 2 ಬಕೆಟ್ ಅಲ್ಲಿ ನಾವು ಕಲ್ಸ್ಕೊಂಡಿರ್ತೀವಿ. ಸೊ 10 ಲೀಟರ್ ಇಲ್ಲ 10 ಲೀಟರ್ 20 ಲೀಟರ್ ನೀರನ್ನ ನಾವು ಬಳಸಿದ್ದೇವೆ, ಎರಡು ಪ್ರತ್ಯೇಕವಾಗಿ ನಾವು ಕಲ್ಸ್ಕೊಂಡು ಕಲ್ಸಿರ್ತೇವೆ. ಈಗ ನಾವು 80 ಲೀಟರ್ ನೀರು ಇರ್ತಕ್ಕಂತ ಒಂದು ಡ್ರಮ್ಗೆ ಇವನ್ನ ಒಂದಕ್ಕೊಂದು ತಾಕುವ ರೀತಿ ನಾವು ಅದಕ್ಕೆ ಹಾಕಿ ಕಲಿಸ್ತಾ ಇರಬೇಕು. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಬಹಳ ಮುಖ್ಯವಾಗಿ ಒಂದು ಮೈಲ್ ತುತ್ತ ದ್ರಾವಣಕ್ಕೆ ಈ ಒಂದು ಸುಣ್ಣದ ದ್ರಾವಣ ಸೇರೋ ತರ ಹಾಕ್ಬೇಕು, ಮತ್ತೆ ಅದು ನೀರಿಗೆ ಬೀಳ್ತಾ ಇರುತ್ತೆ. ನೀರಿಗೆ ಬೀಳ್ತಾ ಇರತಕ್ಕಂಥದ್ದನ್ನ ನಾವು ಕಲಸ್ಬೇಕಿಗೆ. ಈಗ ಒಂದು ಸರಿಯಾದಂತ ಒಂದು ದಿಮ್ಮಿ ತಗೊಂಡು ಅದನ್ನ ನಾವು ಎಲ್ಲ ಚೆನ್ನಾಗಿ ಕಲಸಿದಾಗ ಅವಾಗ ದ್ರಾವಣ ತಯಾರಾಗುತ್ತೆ. ಸೊ ಇಲ್ಲಿ ಒಂದೇನಂದ್ರೆ ದ್ರಾವಣ ಸರಿ ಇದೆಯಾ, ಈಗ ಮಾಡ್ತಾ ಇರತಕ್ಕಂಥ ವಿಧಾನ ನಾವು ಅರ್ಥ ಮಾಡ್ಕೊತಾ ಇದೀವಿ. ಒಂದೇನು ನಮಗೆ ಬೇಕಾಗುವಂತ ಮೈಲ್ ತುತ್ತ ಇದೆ, ಮೈಲ್ ತುತ್ತ ದ್ರಾವಣ ಮಾಡ್ಕೊಂಡಿದೀವಿ, ಮತ್ತೆ ಸುಣ್ಣ ದ್ರಾವಣ ಮಾಡ್ಕೊಂಡಿದೀವಿ. ಆ ಸುಣ್ಣ ದ್ರಾವಣ ಮೈಲ್ ತುತ್ತ ದ್ರಾವಣನ 80 ಲೀಟರ್ ನೀರು ಇರತಕ್ಕಂತ ಒಂದು ಕಂಟೈನರ್ಗೆ ಹಾಕಿ ತಿರುಗಿಸ್ತಾ ಇರ್ತೀವಿ. ಈಗ ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು ಅನ್ನೋದಾದ್ರೆ ಎರಡು ಮಾರ್ಗಗಳು ಇದೆ. ಪಿ ಎಚ್ ಪೇಪರ್ ಈಗ ಪಿ ಎಚ್ ಪೇಪರ್ ವೈಜ್ಞಾನಿಕವಾಗಿ ನೋಡುವಂತದ್ದು ಅದನ್ನು ಹೇಗೆ ಅಂತ ಹೇಳ್ಬಿಡ್ತೀನಿ. ಇವಾಗ ಪಿ ಎಚ್ ಪೇಪರ್ ನಿಮ್ಗೆ ಹಳದಿ ಪೇಪರ್ ಸಿಗುತ್ತೆ. ಈ ಪಿ ಎಚ್ ಪೇಪರ್ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಈಗ ಎಲ್ಲ ನಮ್ಮ ಏನು ಔಷಧಿ ಅಂಗಡಿಗಳಲ್ಲಿ ಇವಾಗ ಪಿ ಎಚ್ ಪೇಪರ್ ಕೊಡಿ ಅಂದ್ರೆ ಕೊಡ್ತಾರೆ. ಅದೇನು ಇಷ್ಟು ಸಣ್ಣ ತುಂಡ ಆದ್ರೆ ಸಾಕಾಗ್ತದೆ. ಆ ಸಣ್ಣ ತುಂಡು ಹಳದಿ ಪೇಪರ್ನ ನಾವು ಇದರಲ್ಲಿ ಅದ್ದಿ ನೋಡಿದಾಗ ನಿಮ್ಗೆ ಯಾವುದೇ ತರ ಬಣ್ಣಕ್ಕೆ ಅದು ತಿರುಗದೆ ಹೋದ್ರೆ ಅವಾಗ ಅದು ದ್ರಾವಣ ಪಿ ಎಚ್ ಮಟ್ಟ 7 ಇದೆ ಅಂತ ಅರ್ಥ. ಅಂದ್ರೆ ಅದು ನ್ಯೂಟ್ರಲ್ ಅಲ್ಲಿ ಇದೆ, ಅದು ಸರಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅದೇನಾದ್ರೂ ಹಳದಿ ಇರತಕ್ಕಂಥದ್ದು ನೀಲಿ ಬಣ್ಣಕ್ಕೆ ಟರ್ನ್ ಆದ್ರೆ ಅದು ಅಸಿಡಿಕ್ ಆಗಿದೆ, ಅದಕ್ಕೆ ಮತ್ತಷ್ಟು ಸುಣ್ಣದ ದ್ರಾವಣ ಸೇರ್ಪಡೆ ಆಗ್ಬೇಕಾಗತ್ತೆ ಅಂತ. ಸೊ ಅವಾಗ ನಾವು ಸುಣ್ಣದ ದ್ರಾವಣವನ್ನ ನಿಧಾನಕ್ಕೆ ಮತ್ತಷ್ಟು ಆಗ್ತಾ ಆಗ್ತಾ ಕಲಿಸ್ಬೇಕಾಗತ್ತೆ. ಸೊ ಅದು ಬಹಳ ಮುಖ್ಯ. ಈಗ ಒಂದಕ್ಕೊಂದು ಸೇರೋ ರೀತಿ ನಾವು ಆಗ್ತಾ ಇರ್ತೀವಿ, ಅದೇ ರೀತಿ ನಾವು ಕಲಿಸ್ತಾ ಇದ್ದಾಗ 100 ಲೀಟರ್ ದ್ರಾವಣ ನಮ್ಗೆ ಸಿದ್ಧತೆ ಆಗುತ್ತೆ. ಈಗ ರೈತರು ಕೇಳ್ಬೋದು, ಸ್ವಾಮಿ ನಮ್ಗೆ ಪಿ ಎಚ್ ಪೇಪರ್ ನಾವ್ ಎಲ್ಲಿಂದ ತರೋಣ, ನಮ್ಗೆ ಇತರ ಬೇರೆ ಇನ್ನೇನಾದ್ರೂ ವಿಧಾನ ಇದೆಯಾ, ನಮ್ಗೆ ಈಗೇನು ನಾವೇ ತಿಳ್ಕೊಳ್ಳೋದಕ್ಕೆ ಏನಾರು ಇದೆಯಾ ಅನ್ನೋದಾದ್ರೆ, ಇವನ್ ನಾವು ಚೆನ್ನಾಗಿ ಸಾಣೆ ಹಿಡಿದಿರಕಂತ ಕತ್ತಿ ಇರ್ಬೋದು, ಬ್ಲೇಡ್ ಇರ್ಬೋದು, ಅದನ್ನ ಹದ್ದಿದ್ರೆ ಏನಾದ್ರೂ ಕಂದು ಬಣ್ಣ ಉಳ್ಕೊಂತು ಅಂದಾಗ ಅವಾಗ ಈ ಅಸಿಡಿಕ್ ಆಗಿದೆ ಅಂತ ಹೇಳ್ತೀವಿ. ಅದಕ್ಕೆ ಮತ್ತಷ್ಟು ಸುಣ್ಣದ ನೀರನ್ನ ಬಳಸ್ಬೇಕು ಅಂತ ಹೇಳ್ಬೋದು. ಇಲ್ಲ ಯಾವ್ದೇ ತರ ಬಣ್ಣ ನಿಲ್ಲೋದಿಲ್ಲ ಅಂತಂದ್ರೆ ಆ ಒಂದು ದ್ರಾವಣ ಸರಿಯಾಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ತರ ಒಳ್ಳೆ ರೀತಿ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಒಬ್ರು ತಿರುಗಿಸ್ತಾ ಇರ್ಬೇಕು, ಯಾಕಂದ್ರೆ ಇಲ್ಲ ಅಂದ್ರೆ ತಿರುಗಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ಕೆಳಗಡೆ ಶೇಖರಣೆ ಆಗ್ತಾ ಹೋಗುತ್ತೆ ಗಸ್ಟ್ ತರ. ಸೊ ಹಾಗಾಗಿ ಅದು ದ್ರಾವಣ ಸರಿಯಾದಂತ ಪ್ರಮಾಣದಲ್ಲಿ ಅದು ಸರಿಯಾಗಿದ್ದಿಲ್ಲ. ಸೊ ಈ ತರ ಏನು ಚೆನ್ನಾಗಿ ನಾವು ತಯಾರು ಮಾಡ್ಕೊಂಡಿದ್ದೀವಿ ಆ ಸುಣ್ಣದ ನೀರನ್ನ, ಅದನ್ನ ನಾವು ಸ್ಪ್ರೇ ಮಾಡ್ಬೇಕಾಗತ್ತೆ. ಇಲ್ಲಿ ಕೆಲವರೆಲ್ಲ ಹೇಳ್ತಾರೆ, ಇವಾಗ ನಮ್ಗೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ನಮ್ಗೆ ಬೆಳ್ಳ ಕಾಣ್ಬೇಕು ತೋಟ ಅಂತಾರೆ. ಆದ್ರೆ ದಯವಿಟ್ಟು ರೈತ ಬಾಂಧವರು ಅರ್ಥ ಮಾಡ್ಕೋಬೇಕು, ಇಲ್ಲಿ ಬೆಳ್ಳ ಕಾಣುವಂಥದ್ದು ನಮ್ಗೆ ವಿಷಯ ಅಲ್ಲ, ಅದಕ್ಕೆ ಬೇಕಾಗುವಂತ ಒಂದು ಲೇಪನ ಆದ್ರೆ ಸಾಕಾಗ್ತದೆ. ನಾವು ಅದಕ್ಕೋಸ್ಕರ ಚೆನ್ನಾಗಿ ನೀರಲ್ಲಿ ತೊಯ್ಯೋ ರೀತಿ ಅದಕ್ಕೆ ಸ್ಪ್ರೇನ ಮಾಡುವಂಥದ್ದು. ಕೆಳಗಡೆಯಿಂದನೇ ನೀವು ಸ್ಪ್ರೇ ಮಾಡುವಾಗ ಅದು ಆ ಗೊನೆ ಪೂರ್ತಿ ಅದು ತೊಯ್ಯಬೇಕು, ತೊಯ್ಯೋ ರೀತಿ ನಾವು ಅದಕ್ಕೆ ಸ್ಪ್ರೇನ ಮಾಡೋದನ್ನ ನಾವು ಕಾಣ್ಬೇಕಾಗ್ತದೆ. ಸೊ ಆ ತರ ಚೆನ್ನಾಗಿ ಸ್ಪ್ರೇ ಮಾಡಿದ್ರೆ ಅದು ಒಳ್ಳೆ ರೀತಿ ಆಗ್ತದೆ. ಸೊ ಇವಾಗ ನಾವು ದ್ರಾವಣ ಎಲ್ಲ ತಯಾರು ಮಾಡ್ಕೊಂಡಿದ್ದೇವೆ, ಸ್ಪ್ರೇ ಮಾಡ್ತಾ ಇದ್ದೇವೆ ಅಂತಂದಾಗ ಸ್ಪ್ರೇ ಮಾಡುವಾಗ್ಲೂ ಸಹ ಒಬ್ಬ ವ್ಯಕ್ತಿ ಇಲ್ಲಿ ನಿಮ್ಗೆ ಸ್ಪ್ರೇಯರ್ ಹತ್ರ ನಿಮ್ಗೆ ಪಂಪ್ ಮಾಡ್ತಾ ಇರ್ಬೇಕು. ಪಂಪ್ ಮಾಡುವಾಗ ಕಲಿಸ್ಬೇಕು ಅದನ್ನ. ನಾವೇನಾದ್ರೂ ತಿಳಿ ನೀರನ್ನೇ ಬಿಟ್ಬಿಟ್ರೆ ಮೇಲ್ಗಡೆ ಬರೀ ತಿಳಿ ನೀರೇ ಹೊರಟೋಗುತ್ತೆ, ಆಮೇಲೆ ಗಷ್ಟ ಉಳ್ಕೊಳ್ಳುತ್ತೆ. ಸೊ ಆ ತರ ಆಗ್ಬಾರ್ದು. ಸೊ ಹಂಗಾಗಿ ಆದಷ್ಟು ಒಬ್ರು ಸ್ಪ್ರೇ ಮಾಡ್ತಾ ಇದಾರೆ ಅಂದ್ರೆ ಒಬ್ರು ತಿರುಗಿಸತವ ಮತ್ತೆ ಒಬ್ರು ಗಟಾರ್ ಹತ್ರ ಅಥವಾ ನಿಮ್ಗೆ ಡ್ರಮ್ ಹತ್ರ ತಿರುಗಿಸತರ ನೋಡ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂತ ವಿಚಾರ. ಸೊ ಇದಾದ್ಮೇಲೆ ನಮ್ಗೆ ಅಕಸ್ಮಾತಪ್ಪ ಈಗಾಗಲೇ ಮಳೆಗಾಲ ಅಂತ ಹೇಳಿದ್ದೇವೆ, ಮಳೆಗಾಲ ಪ್ರಾರಂಭಕ್ಕೆ ಅಂತ ಹೇಳಿದ್ದೇವೆ, ನಾವೇನೋ ನಮ್ಮ ಒಂದು ಟೈಮ್ ಸರಿ ಇಲ್ವೋ ಏನೋ, ನಾವು ಸ್ಟಾರ್ಟ್ ಮಾಡ್ಬಿಟ್ವಿ, ಅವಾಗ ಏನಾದ್ರು ಮಳೆ ಬಂದ್ಬಿಟ್ರೆ ಏನು ಅನ್ನೋದಾದ್ರೆ, ಇವಾಗ ಈ ದ್ರಾವಣ ಏನಿದೆ ಅದನ್ನ ನಾವು ಮಳೆ ಬರುವಾಗ ಸ್ಪ್ರೇ ಮಾಡಿದ್ರೆ ಅದಕ್ಕೆ ಯಾವುದೇ ತರ ಪ್ರಯೋಜನಕ್ಕೆ ಬರಲ್ಲ. ಮತ್ತೆ ಮಳೆ ಬರುವಾಗ ಸ್ಪ್ರೇ ಮಾಡಬಾರ್ದು ಅಂದ್ರೆ ಮಳೆ ನಿಲ್ಬೇಕಾಗ್ತದೆ. ಸೊ ಇವತ್ತು ಮಳೆ ನಿಂತಾದ್ಮೇಲೆ ನಂತರ ಅದನ್ನ ನಾವು ಸ್ಪ್ರೇ ಮಾಡಬಹುದು. ಈಗ ಅದನ್ನ ಹಾಗೆ ಇಟ್ಕೊಳ್ತೀವಿ ಅನ್ನೋದಾದ್ರೆ ಅಟ್ಲೀಸ್ಟ್ ಒಂದು ದಿನದ ಮಟ್ಟಿಗೆ ನಾವು ಇಟ್ಕೊಂಡು ಅದನ್ನ ಮತ್ತೆ ಬಳಸ್ಬಹುದು. ಮತ್ತೆ ಬಳಸ್ತೀವಿ ಅನ್ನೋದಾದ್ರೆ ರಾತ್ರಿ ದಿವಸನೇ ನಾವು ಅದಕ್ಕೊಂದು 1/2 kg ಬೆಲ್ಲ, 1/2 kg ಬೆಲ್ಲವನ್ನ ಹಾಕಿ ಅದನ್ನ ಚೆನ್ನಾಗಿ ಕಲಸಿಟ್ಟು ಆ ನಂತರ ಎರಡನೇ ದಿನನು ಅಂದ್ರೆ ಇವತ್ತು ನಾವೇನ್ ದ್ರಾವಣ ತಯಾರಿ ಮಾಡ್ಕೊಂಡಿದ್ದೇವೆ ಮಾರನೇ ದಿವಸನು ಅದನ್ನ ಬಳಸ್ಬಹುದು. ಹಂಗಂತ ಮೂರನೇ ದಿವಸ ಮಳೆ ಬಂತು ಅಂದಾಗ ಮತ್ತೆ 1/2 kg ಬೆಲ್ಲ ಹಾಕೊಂಡು ಮಾಡ್ತೀವಿ ಅಂತಂದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಮತ್ತೆ ಆಗಿದ್ರೆ ಸೊಲ್ಯೂಷನ್ ಏನಪ್ಪ ಅಥವಾ ಈ ತರ ಒಂದೊಂದು ಸಲ 100-100 liter ನಾವೇನಾದ್ರು ಕಳ್ಕೊಳ್ಳೋದಕ್ಕೆ ಆಗತ್ತೆ ಅನ್ನೋದಾದ್ರೆ ಏನ್ ಮಾಡ್ಬೋದು ಅಂದ್ರೆ, ನಮ್ಗೆ ಮಳೆ ಬರುವಂತ ಮುನ್ಸೂಚನೆ ಇದೆ ಅಂತ ಏನಾದ್ರು ಕಂಡು ಬಂದ್ರೆ ನಾವು ಅದನ್ನ ಒಂದಕ್ಕೊಂದನ್ನು ಮಿಶ್ರಣ ಮಾಡ್ದೇನೆ ಪ್ರತ್ಯೇಕವಾಗಿಟ್ರೆ ಅದಾಗ ನಾವು ಯಾವಾಗ ಬೇಕಾದ್ರೂ ಅದನ್ನ ಬಳಸ್ಕೋಬಹುದು. ಅಂದ್ರೆ ಏನರ್ಥ, ಮೈಲ್ ತುತ್ತನ್ನ ನಾವೇನು 10 liter ನಾವು ಕರಗಿಸ್ಕೊಂಡು ಇಟ್ಕೊಂಡಿರ್ತೇವೆ, ಅದೇ ರೀತಿ ಸುಣ್ಣವನ್ನ 10 liter ಕರಗಿಸ್ಕೊಂಡು ಇಟ್ಕೊಂಡಿರ್ತೇವೆ, ಅದನ್ನ ಪ್ರತ್ಯೇಕವಾಗಿ ಇಟ್ಕೊಂಡು ನಾವು ಬೇಕಾದ್ರೆ ಮತ್ತೆ ಮಾರನೇ ದಿವಸ ಇನ್ನ 2 ಬಿಟ್ಟಾದ್ರೂ ಮತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು ನಾವು ದ್ರಾವಣವನ್ನ ತಯಾರು ಮಾಡಿಕೊಂಡು ನಾವು ಸ್ಪ್ರೇನ ಮಾಡಬಹುದು. ಮತ್ತೆ ಇನ್ನೊಂದು ಸಾಮಾನ್ಯವಾಗಿ ರೈತರು ಏನಂದ್ರೆ, ಈಗ ಸರ್ ನಮ್ಗೆ ಕೂಲಿ ಆಳುಗಳು ಸಿಗೋದು ಬಹಳ ಕಷ್ಟ, ಅದರಲ್ಲೂ ನಮ್ಮಲ್ಲಿ ಈಗ ಅವನಿಗೆ ಊಟ ಕೊಡಬೇಕು, 500 ಕೊಟ್ಟು ಎಲ್ಲ ತರ ಉಪಚಾರ ಮಾಡಿ ಅವನಿಗೆ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಒಂದಷ್ಟು ಕೀಟನಾಶಕ ಅನ್ನು ಸೇರಿಸಿ ಒಂದಷ್ಟು ಬೂಸ್ಟರ್ ಎಲ್ಲ ಸೇರಿಸಿ ಒಟ್ಟಿಗೆನೆ ಸ್ಪ್ರೇ ಮಾಡ್ತೇವೆ, ಆ ತರ ಮಾಡಬಹುದಾ ಅಂತ ಕೇಳ್ತಾರೆ. ದಯವಿಟ್ಟು ನಾವು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ, ಈ ರೀತಿಯಾದಂತ ಒಂದು ಇನ್ನೊಂದು ಕೀಟನಾಶಕವನ್ನ ಇದ್ರ ಜೊತೆಗೆ ಸೇರಿಸಿ ಹೊಡೆದ್ರೆ ಇದರ ಪರಿಣಾಮನೂ ಇರೋದಿಲ್ಲ, ಕೀಟನಾಶಕದ ಪರಿಣಾಮನೂ ಇರೋದಿಲ್ಲ. ಹಾಗಾಗಿ ಯಾವುದೇ ತರ ವಸ್ತುಗಳನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ಹೊಡೆಯಬಾರ್ದು. ಓನ್ಲಿ ಅಂಟು ಅಥವಾ ನಾವೇನು ಅದಕ್ಕೆ ನಾವು ಅಂಟು ಅಂತ ಹೇಳ್ತೀವಿ ಅಥವಾ ನಿಮ್ಗೆ ಏನು ಶಾಂಪು ಪ್ಯಾಕೆಟ್ ಅಂತ ಹೇಳ್ತೀವಿ ಅವನ್ನ ಬೇಕಾದ್ರೆ ಜೊತೆಗೆ ಸೇರಿಸ್ಕೊಂಡು ನಾವು ಸ್ಪ್ರೇನ ಮಾಡಬಹುದು. ಅದ್ ಬಿಟ್ರೆ ಬೇರೆ ಇನ್ಯಾವುದೇ ತರ ಕೀಟನಾಶಕಗಳನ್ನ ಜೊತೆಗೆ ಸೇರಿಸಿ ನಾವು ಸಿಂಪಡಣೆ ಮಾಡಬಾರ್ದು. ಅದ್ ಮಾಡಿದ್ರೆ ತಪ್ಪಾಗ್ತದೆ, ಅವಾಗ ಅದರ ಒಂದು ಪರಿಣಾಮ ಸೇರೋದಿಲ್ಲ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಯಾವಾಗ ಸ್ಪ್ರೇ ಮಾಡ್ಬೇಕಾಗತ್ತೆ, ಎಷ್ಟೆಷ್ಟು ಮಾಡ್ಬೇಕಾಗತ್ತೆ ಅನ್ನೋದನ್ನ ನೋಡ್ಕೊಂಡು ಅಂದ್ರೆ ಇವತ್ತಿಗೂ ಸಹ ಅದು ರಾಮಬಾಣ ಅನ್ನೋದನ್ನ ನಾವು ಕಂಡಿಟ್ಕೊಂಡಿದೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದ್ರೆ, ಈ ಒಂದು ಬೋಡೋ ದ್ರಾವಣ ಅಂತಕ್ಕಂಥದ್ದು ನಮ್ಗೆ ಕೊಳೆ ರೋಗ ಬರ್ದಂಗೆ ತಡೆಯುವಂತ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಲೇಪನ. ಅದನ್ನ ನಾವು ಮಳೆಗಾಲ ಬರಕ್ಕಿಂತ ಮುಂಚಿತವಾಗಿನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ತೋಟವನ್ನ ನಾವು ರಕ್ಷಣೆ ಮಾಡ್ಕೊಬಹುದು. ಒಂದ್ಸಲ ಬಂದ್ಬಿಟ್ಟಿದೆ ಅಂತ ಅಂದಾಗ ಮತ್ತೆ ಇನ್ನೇನ್ ಮಾಡೋದು ಅನ್ನೋದಾದ್ರೆ, ಎಲ್ಲ ಏನು ಎಕ್ಕಿ ತೆಗ್ದಿರುವಂತದ್ದು ತೋಟದಿಂದ ಹೊರಗಡೆ ಹಾಕೋದ್ರ ಜೊತೆಗೆ ನಾವು ಸ್ಪ್ರೇನ ಮಾಡ್ಬೇಕಾಗತ್ತೆ. ಅದು ಈಗೇನು ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ಒಂದ್ಸಲ ಮಾಡ್ತೇವೆ, ಮತ್ತೆ 15 ಮತ್ತೆ ಇನ್ನ 15 ಈ ತರ ಒಂದು 2-3 ಸ್ಪ್ರೇಗಳನ್ನ ಕೊಡೋದ್ರ ಮೂಲಕ ನಾವು ನಮ್ಮ ಒಂದು ಬೆಳೆನ ರಕ್ಷಣೆ ಮಾಡ್ಕೊಬಹುದು. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಸ್ಪ್ರೇಗಳನ್ನ ತಗೋಬೇಕಾಗತ್ತೆ. ಕನಿಷ್ಠ ಒಂದು 3 ಸ್ಪ್ರೇನಾರು ತಗೊಂಡ್ರು ಸಹ ನಾವು ಬೆಳೆನ ನಾವು ಕಾಪಾಡ್ಕೋಬಹುದು. ಮಳೆಗೆ ಮುಂಚೆನೆ 3 ಸ್ಪ್ರೇ ಅಲ್ಲ, ಈಗ ಮಳೆಗಾಲಕ್ಕಿಂತ ಮುಂಚೆ ಒಂದು ಸ್ಪ್ರೇ. ಮಳೆಗಾಲ ಬರ್ತಾ ಇದೆ, ಸ್ಟಾರ್ಟ್ ಆಗಿದೆ, ಆ ನಂತರ 15 ಒಂದು ಅಂತರದಲ್ಲಿ ಬಿಡುವಿನಲ್ಲಿ ಇನ್ನೊಂದು ಸ್ಪ್ರೇ, ಒಟ್ಟು 3 ಸ್ಪ್ರೇ ತಗೊಂಡಾಗ ನಮ್ಗೆ ಈ ಸಂಪೂರ್ಣವಾಗಿ ಕೊಳೆ ರೋಗವನ್ನ ನಾವು ಹತೋಟಿ ಮಾಡಬಹುದು. ಯಾಕೆಂದ್ರೆ ಬೇರೆ ಯಾವುದೇ ಒಂದು ರೋಗಕ್ಕೆ ತುತ್ತಾದ್ರೂ ಸಹ ಇಷ್ಟು ಪ್ರಮಾಣದಲ್ಲಿ ಇಷ್ಟು ತ್ವರಿತಗತಿನಲ್ಲಿ ನಾವು ನಷ್ಟ ಅನುಭವಿಸೋದಿಲ್ಲ. ಈ ಅಡಕೆನಲ್ಲಿ ಕೊಳೆ ರೋಗ ಬಂತು ಅಂದ್ರೆ ಈ ನಷ್ಟದ ಪ್ರಮಾಣ ಬಹಳಷ್ಟು ಜಾಸ್ತಿ, 50-100 ನಾವು ನಷ್ಟವನ್ನ ನಾವು ಕಾಣ್ತೇವೆ. ಸೊ ಹಾಗಾಗಿ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸೋದ್ರ ಮೂಲಕ ನಾವು ಮಾಡಬಹುದು. ಇದರ ಒಂದು ಪರಿಣಾಮ ಎಷ್ಟು ದಿನಗಳವರೆಗೆ ಇರುತ್ತೆ ನಾಗೇಶ್ವರೇ? ಅಂದ್ರೆ ಇವಾಗ ಒಂದು ಸಲ ಸ್ಪ್ರೇ ಮಾಡಿದ್ರೆ ಸುಮಾರು 15-20 ತನಕ ಇದರ ಪರಿಣಾಮ ಇರ್ತದೆ. ಸೊ ನಾವು ಆ ತರ 3 ಸ್ಪ್ರೇಗಳನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡೋದ್ರ ಮೂಲಕ ಅದೇನಂದ್ರೆ, ಈಗ ನಾವು ಅರ್ಥ ಮಾಡ್ಕೋಬೇಕು ಕೊಳೆ ರೋಗ ಬರೋದಕ್ಕೆ ಏನು ಕಾರಣ, ಯಾವ ಒಂದು ಅಂಶದಿಂದ ಅದು ಕೊಳೆ ರೋಗ ಸ್ಪ್ರೆಡ್ ಆಗುತ್ತೆ ಅನ್ನೋದಾದ್ರೆ, ಇದಕ್ಕೆ ಒಂದು ತೇವದ ಒಂದು ವಾತಾವರಣ ಮತ್ತೆ ಸ್ವಲ್ಪ ಈಗೇನು ವಾತಾವರಣದಲ್ಲಿ ತೇವಾಂಶ ಇರತಕ್ಕಂಥದ್ದು ವೈರಾಣುಗಳನ್ನ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ವಾತಾವರಣ ಸಿಗದಂಗೆ ನಾವು ಅದನ್ನ ಕಾಪಾಡ್ಕೊಂತು ಅಂದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಹತೋಟಿ ಮಾಡಿದ್ವಿ ಅಂತಾನೆ ಅರ್ಥ. ಅವಾಗ ಯಾವ್ದೇ ತರ ಒಳ್ಳೆ ಕಾಯಿನೂ ತೂಕ ಬರ್ತವೆ, ಒಳ್ಳೆ ರೀತಿ ಹಾರ್ವೆಸ್ಟಿಂಗ್ ಅಥವಾ ಒಳ್ಳೆ ರೀತಿ ಕಟಾವು ಮಾಡೋದಕ್ಕೂ ಅನುಕೂಲ ಬರುತ್ತೆ. ಈಗ ನೀವೇ ಹೇಳಿದ ಹಾಗೆ ಈ ಶಿವಮೊಗ್ಗ ಆ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೀತಾ ಇದ್ರು, ಈಗಲೂ ಸಹ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಒಂದು ಪ್ರದೇಶಗಳಲ್ಲೂ ನೀರಿನ ಸೌಲಭ್ಯ ಇರುವಂತವರು ಅವರು ಸಹ ಅಡಿಕೆ ಬೆಳೆಗೆ ಮನಸೋತಿದ್ದಾರೆ. ಎಕರೆಗಟ್ಟಲೆ ಪ್ರದೇಶಗಳಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಮಳೆಯ ಒಂದು ಪ್ರಮಾಣ ವರ್ಷ ವರ್ಷಕ್ಕೂ ಒಂದು ನೈಸರ್ಗಿಕ ಪರಿಣಾಮಗಳ ಪ್ರಭಾವದಿಂದ ಕೆಲವೊಂದು ಬದಲಾವಣೆನೂ ಆಗ್ತಾ ಇದೆ. ನಿರೀಕ್ಷೆಗೆ ತಕ್ಕ ಹಾಗೇನೆ ಪ್ರತಿ ಮಳೆಗಾಲನೂ ಇರೋದಿಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಈಗ ಅಡಿಕೆ ಅಲ್ಲದೆ ಕಾಳುಮೆಣಸಿನ ಬೆಳೆಯಲ್ಲೂ ಸಹ ಈ ಬೋರ್ಡೋ ದ್ರಾವಣದ ಒಂದು ಪರಿಣಾಮದಿಂದ ರೋಗ ನಿಯಂತ್ರಣ ಸುಲಭ ಅಂತ ನಾವು ಕೇಳಿದ್ದೀವಿ, ಅಲ್ಲಿ ಹೇಗೆ ಮಾಡಬೇಕಾಗುತ್ತೆ? ಕಾಳು ಮೆಣಸುಗೂ ಸಹ ಇದೇ ವಿಧಾನದಲ್ಲೇ ನಾವು ಮಾಡ್ತೇವೆ. ಅಲ್ಲಿ ಬೋರ್ಡೋ ಪೇಸ್ಟ್ ಅಂತ ಮಾಡ್ಕೊತೀವಿ, ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ 10% ಬೋರ್ಡೋ ಪೇಸ್ಟ್ ಅಂತ ಮಾಡಿಕೊಂಡು ನಾವು ಸ್ಪ್ರೇ ಮಾಡೋದನ್ನ ನೋಡ್ತೇವೆ. ಸೊ ಇಲ್ಲಿ ನಾವೇನು 1% ಅಂತ ಮಾಡಿದ್ವಿ ಅದನ್ನ 10% ಅಂತ ಮಾಡ್ಕೊತೀವಿ. ಬೋರ್ಡೋ ಪೇಸ್ಟ್ ಅನ್ನ ಮಾಡಿ ಸ್ಪ್ರೇ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಬಹಳ ಮುಖ್ಯವಾಗಿ ಏನಾದ್ರೂ ಕಟಾವು ಮಾಡೋ ಟೈಮಲ್ಲಿ ಅಥವಾ ಏನಾದ್ರು ಗಾಯ ಆದಾಗ ಅಥವಾ ಅಲ್ಲಿ ಒಂದು ಏನಾದ್ರು ವ್ಯತ್ಯಾಸಗಳಾದಾಗ ಮಾತ್ರ ಅಂತ ಜಾಗದಲ್ಲಿ ಬೋರ್ಡೋ ಪೇಸ್ಟ್ ಅನ್ನ ಮಾಡಿ ನಾವು ಹಚ್ಚೋದನ್ನ ನಾವು ನೋಡ್ತೀವಿ. ಸೊ ಆ ಮೂಲಕ ಆ ಒಂದು ಪ್ರದೇಶವನ್ನ ನಾವು ಈ ಒಂದು ಲೇಪನ ಮಾಡೋದ್ರ ಮೂಲಕ ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಸೊ ಕಾಳು ಮೆಣಸನ್ನು ಸಹ ನಾವು ಯಾಕಂದ್ರೆ ಇವಾಗ ಅಡಿಕೆನಲ್ಲಿ ನಮ್ಗೆ ಇಂಟರ್ ಕ್ರಾಪ್ ಆಗಿ ಬಳಸುವಂಥದ್ದು, ನಾವು ಅಲ್ಲಿ ಬಹಳಷ್ಟು ಈ ವೈರಾಣುಗಳು ಬರ್ತವೆ ಅವು ಇದಕ್ಕೂ ಸಹ ಅವಲಂಬಿಸ್ತದೆ. ಸೊ ಹಾಗಾಗಿ ಕಂಟ್ರೋಲ್ ಮಾಡುವಾಗ ಇದಕ್ಕೂ ಸಹ ಏನು ಬೋರ್ಡೋ ದ್ರಾವಣ ಸ್ಪ್ರೇನ ನಾವು ತಗೊಂಡ್ರೆ ಒಳ್ಳೇದು ಅಂತ ನಂದು ಭಾವನೆ. ಇನ್ನು ನಿಮ್ಮ ಅನುಭವದಲ್ಲಿ ಆರ್ಥಿಕ ತೋಟಗಾರಿಕೆ ಬೆಳೆಗಳು ಅಂದ್ರೆ ಒಳ್ಳೆಯ ಒಂದು ಲಾಭವನ್ನ ಕೊಡುವಂತ ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಕಾಫಿ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಈ ರೀತಿಯ ಒಂದು ಬೆಳೆಗಳ ಸಂರಕ್ಷಣೆಗೆ ಏನು ವಿಶೇಷವಾಗಿ ಕ್ರಮಗಳನ್ನ ಅಥವಾ ತಾಂತ್ರಿಕತೆಗಳನ್ನ ನೀವು ಶಿಫಾರಸು ಮಾಡ್ತೀರಿ? ಈಗ ಬಹಳ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ನೋಡುವಂತದ್ದು, ಅದರಲ್ಲೂ ಈಗ ತಾಪಗಳು ಏನು ಹೆಸರಿಸಿದ್ರಿ ಆ ಒಂದು ತೋಟಗಾರಿಕಾ ಬಹುವಾರ್ಷಿಕ ಬೆಳೆಗಳಲ್ಲಿ ಇವುಗಳಲ್ಲಿ ನೆಟ್ ಡ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಈಚುಗಳು ಬೀಳೋದನ್ನ ನಾವು ಜಾಸ್ತಿ ಕಾಣ್ತೇವೆ. ಯಾಕೆಂದ್ರೆ ಇವುಗಳಲ್ಲಿ ಈಗ ಪೊಟ್ಯಾಶ್ ಅಂಶದ ಕೊರತೆ ಬಂದ್ರೆ ಅವಾಗ ಈಚುಗಳು ಬೀಳುತ್ತೆ. ಸೊ ಅದಕ್ಕೆ ನಾವು ಎಲ್ಲಾ ಬೆಳೆಗಳಿಗೂ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಅದಕ್ಕೆ ನಾವು ವೈಜ್ಞಾನಿಕವಾಗಿ ಭೂಮಿಯನ್ನ ನಾವು ಮಣ್ಣನ್ನ ಏನು ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನ ಸಮಗ್ರ ರೀತಿಯಲ್ಲಿ ಕೊಡೋದ್ರ ಮೂಲಕ ನಾವು ರಕ್ಷಣೆ ಮಾಡ್ಬೋದು. ಈಗ ಅದಕ್ಕೆ ಬೇಕಾಗುವಂಥ ಈಗ ಪೊಟ್ಯಾಶ್ ಇರ್ಬೋದು ಅಥವಾ ಬೋರಾನ್ ಇರ್ಬೋದು ಅಥವಾ ಈ ಒಂದು ಲಘು ಪೋಷಕಾಂಶಗಳು ಬಹಳಷ್ಟು ಗಿಡದ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ. ಸೊ ಹಾಗಾಗಿ ಅವ್ಕೆ ಬೇಕಾಗುವಂಥ ಎಲ್ಲ ಒಂದು ಸಮಗ್ರವಾದಂಥ ಪೋಷಕಾಂಶಗಳನ್ನ ಕೊಡೋದ್ರ ಮೂಲಕ ಅವುಗಳನ್ನ ಸದೃಢಗೊಳಿಸ್ಬೇಕು ಅಂತ ಹೇಳ್ತೀವಿ. ಅದು ಮೊದಲನೇದಾಗಿ. ಎರಡನೇದಾಗಿ ಅದಕ್ಕೆ ಇವಾಗ ನೀರಿನ ನಿರ್ವಹಣೆ ಇರ್ಬೋದು ಅಥವಾ ಈಗ ಕಳೆ ನಿರ್ವಹಣೆ ಇರ್ಬೋದು ಅವುಗಳನ್ನು ಸಹ ನಾವು ಒಳ್ಳೆ ರೀತಿ ಮಾಡೋದ್ರ ಮೂಲಕ ಅದಕ್ಕೆ ಬೆಳೆಯೋದಕ್ಕೆ ಉತ್ತಮವಾದಂತಹ ಒಂದು ವಾತಾವರಣವನ್ನ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕು. ಸೊ ಅದನ್ನ ನಾವು ನೋಡ್ಕೊಂಡು ಅಂತಂದ್ರೆ ಅದನ್ನು ಸಹ ಹತೋಟಿಗೆ ಬರ್ತಾ ಹೋಗುತ್ತೆ. ಮತ್ತೆ ಯಾವುದೇ ತರ ರೋಗ ಅಥವಾ ಒಂದು ಬರ್ತಾ ಇದೆ ಅಂತ ಅಂದಾಗ ಅದರ ಪ್ರಾರಂಭಿಕ ಹಂತದಲ್ಲೇ ನಾವು ರೋಗಕ್ಕೆ ಬೇಕಾಗುವಂತ ಮದ್ದನ್ನ ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಹತೋಟಿಯನ್ನ ಮಾಡಬಹುದು. ಯಾವುದೇ ಒಂದು ಹತೋಟಿ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ರೈತ ಬಾಂಧವರು, ವಿಜ್ಞಾನಿಗಳ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ತಜ್ಞರುಗಳ ಒಂದು ಮಾಹಿತಿ ಆಧಾರದ ಮೇಲೆ ಅದಕ್ಕೆ ಬೇಕಾಗುವಂತಹ ಸ್ಪ್ರೇಗಳನ್ನ ತಗೊಳ್ಳೋದ್ರ ಮೂಲಕ ಹತೋಟಿ ಮಾಡಬಹುದು ಅಂತ ನಾನು ಹೇಳ್ತೀನಿ. ಇನ್ನು ಸಾವಯವ ಕೃಷಿ ವಿಧಾನದಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದ್ರಿಂದ ಅನವಶ್ಯಕವಾಗಿ ಈ ಕೀಟನಾಶಕಗಳ ಖರ್ಚು ಕಡಿಮೆ ಆಗುವಂತಹ ಸನ್ನಿವೇಶ ನಾವು ಸಾಕಷ್ಟು ಕಡೆಗಳಲ್ಲಿ ನೋಡ್ತಾ ಇದ್ದೀವಿ. ಹೇಳಿ, ನಿಮ್ಮ ಅನುಭವ ಏನು? ಈಗ ಸಾವಯವವಾಗಿನೂ ಹತೋಟಿ ಮಾಡ್ತಕ್ಕಂಥ ವಿಧಾನಗಳು ಸಾಕಷ್ಟು ಬಂದಿದೆ. ಈಗ ನಮ್ಮ ಏನು ವಿ ಸಿ ಫಾರಮ್ ಅಲ್ಲೂ ಸಹ ಕೆಲವೊಂದು ಜೈವಿಕವಾಗಿ ಕೀಟನಾಶಕಗಳಿರ್ಬೋದು ಅಥವಾ ಜೈವಿಕವಾಗಿ ಉತ್ಪಾದನೆ ಮಾಡ್ತಕ್ಕಂಥ ಗೊಬ್ಬರಗಳಿರ್ಬೋದು ಅವುಗಳನ್ನೆಲ್ಲ ಈಗ ಉತ್ಪಾದನೆ ಮಾಡೋದಕ್ಕೆ ಒಂದು ಹೊಸದಂತ ಸಂಶೋಧನಾ ಘಟಕವನ್ನೇ ಅಥವಾ ಉತ್ಪಾದನಾ ಘಟಕವನ್ನೇ ನಮ್ಮ ವಿ ಸಿ ಫಾರಮ್ ಅಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸೊ ಅಲ್ಲಿ ನೂರಾರು ಜನ, ಪ್ರತಿನಿತ್ಯ ನೂರಾರು ಜನ ರೈತ ಬಾಂಧವರು ಬಂದು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಪಡ್ಕೋತಾ ಇರ್ತಾರೆ. ಹಾಗಾಗಿ ಸಾವಯವವಾಗಿಯೂ ಕೆಲವೊಂದು ರೋಗಗಳನ್ನ ಹತೋಟಿ ಮಾಡ್ತಕ್ಕಂಥದ್ದು ಅಥವಾ ಬೇಕಾಗುವಂತ ಗೊಬ್ಬರಗಳನ್ನ ನೀಡ್ತಕ್ಕಂಥದಕ್ಕೆ ಅವಕಾಶಗಳಿದೆ. ನಮ್ಮಲ್ಲಿ ರೈಸೋಬಿಯಂ ಇಂದ ಮಾಡ್ತಕ್ಕಂಥದ್ದು ಅಥವಾ ನಿಮ್ಗೆ ಬೇರೆ ಬೇರೆ ಅಂಶಗಳಿಂದ ಸಾವಯವ ಜೈವಿಕವಾದಂತ ಅಂಶಗಳಿಂದ ಮಾಡ್ತಾ ಇರತಕ್ಕಂಥದ್ದು ನಮ್ಮಲ್ಲಿ ಇದೆ. ನಮ್ಮಲ್ಲಿ ಉತ್ಪಾದನೆ ಮಾಡಿಯೂ ಸಹ ಕೊಡ್ತಾ ಇದ್ದಾರೆ. ಟ್ರೈಕೋಡರ್ಮಾ ಇರ್ಬೋದು, PVS ಅಂತ ಹೇಳ್ತೀವಿ. ಸೊ ಆತರ ಸಾಕಷ್ಟು ಜೈವಿಕವಾಗಿನೇ ಹತೋಟಿ ಮಾಡ್ತಕ್ಕಂಥದ್ದು ಇದೆ. ಸೊ ಅವುಗಳನ್ನ ಬಳಕೆ ಮಾಡೋದ್ರ ಮೂಲಕ ಬಹಳ ಮುಖ್ಯವಾಗಿ ತಾವ್ ಹೇಳ್ದಾಗೆ ಖರ್ಚು ಕಡಿಮೆ ಮಾಡ್ಬೋದು. ಖರ್ಚು ಕಡಿಮೆ ಮಾಡೋದು, ಮತ್ತೆ ಆರೋಗ್ಯದ ಮೇಲೂ ಮುಂದಿನ ದಿನಗಳಲ್ಲಿ ಆರೋಗ್ಯದ ಮೇಲೂ ಸಹ ಉತ್ತಮವಾದಂತಹ ಪರಿಣಾಮ ಆಗಬೇಕು ನಮ್ಮ. ಯಾಕಂದ್ರೆ ಇವಾಗ ಭೂಮಿಯಲ್ಲಿ ಆ ಒಂದು ರೆಸಿಡ್ಯುಯಲ್ ಎಫೆಕ್ಟ್ ಅಂತ ನಾವ್ ಏನ್ ಹೇಳ್ತೀವಿ, ಈ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡೋದ್ರ ಮೂಲಕ ಆಗುವಂತ ರೆಸಿಡ್ಯುಯಲ್ ಎಫೆಕ್ಟ್ ಅನ್ನು ಸಹ ನಾವು ಕಡಿಮೆ ಮಾಡಬೇಕು ಅನ್ನೋದಾದ್ರೆ, ಈಗ ಕಾಲಕ್ರಮೇಣವಾಗಿ ನಾವು ಸಮಗ್ರವಾಗಿ ಹತೋಟಿ ಮಾಡೋದ್ರ ಮೂಲಕನೇ ನಾವು ಮಾಡಬಹುದು. ಅದರಲ್ಲೂ ಸಾವಯವವಾಗಿ ಅವ್ರು ಪರಿವರ್ತನೆ ಹೊಂದ್ತಾ ಇದಾರೆ ಅಂತಂದ್ರೆ ಬಹಳಷ್ಟು ಒಳ್ಳೆ ವಿಚಾರ. ಸಾವಯವವಾಗಿ ಮಾಡಿದ್ರು ಸಹ ಲಾಭದಾಯಕವಾಗಿ ಆಗಿರತಕ್ಕಂತ ಅದೆಷ್ಟು ರೈತ ಬಾಂಧವರು ನಮಗೆ ನಿದರ್ಶನಕ್ಕೆ ಸಿಗ್ತಾರೆ. ಸೊ ಹಾಗಾಗಿ ನಮ್ಮಲ್ಲೂ ಸಹ ಸಾವಯವ ಮಾಡೋದಕ್ಕೆ ಒಳ್ಳೆ ರೀತಿಯಾದಂತ ಉತ್ತೇಜನವನ್ನು ನೀಡ್ತಾ ಇದ್ದೇವೆ. ಸೊ ಬೇಕಾಗಿರೋ ಈಗ ಸಾವಯವ ಕೃಷಿ ಬಗ್ಗೆ ಅಥವಾ ಸಾವಯವ ವಿಚಾರವಾಗಿ ಮಾಹಿತಿನೂ ಸಹ ನಮ್ಮ ಕೃಷಿ ಮಹಾವಿದ್ಯಾಲಯದಿಂದ ಪಡ್ಕೋಬಹುದು. ಇನ್ನು ಈ ಬೋರ್ಡೋ ದ್ರಾವಣ, ಇದು ಒಂದು ವರ್ಷದಲ್ಲಿ ಒಂದು ಸಿಂಪರಣೆ ಆದ್ರೆ ಒಂದು ಬೆಳೆಗೆ ಸಾಕಾಗಬಹುದಾ, ಹೇಗೆ ಅದು? ಇಲ್ಲ, ಇದು ಒಂದು ಸಿಂಪಡಣೆ ಅಂತಂದ್ರೆ ಅದರ ಒಂದು ಅವಧಿ, ಒಂದು ಅವಧಿ ಅಂದ್ರೆ ಮೂರು ಸಿಂಪಡಣೆ. ಮೂರು ಸಿಂಪಡಣೆ ಮಾಡ್ಕೊಂಡ್ರೆ ಸಾಕಾಗ್ತದೆ, ಮತ್ತೆ ಏನು ಬೇಕಾಗೋದಿಲ್ಲ. ಯಾಕೆಂದ್ರೆ ನಾವು ಅದನ್ನ ಪ್ರೊಟೆಕ್ಟಿವ್ ಆಗಿ ನಾವು ತಗೋತೀವಿ. ಒಂದು ಸಲ ನಾವು ಬರುವಂತ ವಾತಾವರಣ, ಕೊಳೆ ರೋಗ ಬರೋದಕ್ಕೆ ಬೇಕಾಗುವಂತ ವಾತಾವರಣನ ತಪ್ಪಿಸಿದ್ರೆ ಮತ್ತೆ ಕೊಳೆ ರೋಗ ಬರೋದಿಲ್ಲ, ನೆಕ್ಸ್ಟ್ ಸೀಸನ್ಗೆನೆ ಬರುವಂತದ್ದು. ಒಂದು ವೇಳೆ ರೋಗ ಪೀಡಿತ ಆಗಿತ್ತು ಅವಾಗ ಏನ್ ಮಾಡ್ಬೇಕು? ಸರ್, ಈಗ ಆಲ್ರೆಡಿ ಆಗಿದೆ ಅನ್ನೋದಾದ್ರೆ ಅದಕ್ಕೆ ಕೆಲವೊಂದು ಬೇರೆ ಕೆಮಿಕಲ್ ಸ್ಪ್ರೇನೂ ಮಾಡಬಹುದು. ಈಗ ರಿಡೋಮಿಲ್ ಅಂತ ಇದೆ ಸರ್, ರಿಡೋಮಿಲ್ ಅನ್ನತಕ್ಕಂಥದನ್ನ 0.2% ಅಂತ ಹೇಳ್ತೀವಿ. 0.2% ಅನ್ನ ನಾವು ರಿಡೋಮಿಲ್ ನ ಸ್ಪ್ರೇ ಮಾಡೋದ್ರ ಮೂಲಕ ನಾವು ಹತೋಟಿಯನ್ನ ಮಾಡಬೇಕಾಗುತ್ತೆ. ಬಟ್ ಅದೇ ನಮಗೆ ಈಗಾಗಲೇ ಹೇಳಿದಾಗ ಅದು ಕಾಸ್ಟ್ ವೈಸ್ ಜಾಸ್ತಿ. ಈಗ 0.2 ml ಅಥವಾ 0.2% ಅಷ್ಟೇನೆ ಬಳಸಬೇಕು, ಯಾಕಂದ್ರೆ ಇವಾಗ ರೈತರಿಗೆ ಅದು ದುಬಾರಿ ಆಗ್ತದೆ. ಹಾಗಾಗಿ ನಾವು ನೋಡಬಹುದು, ಅದು ಒಂದು ಬೋಡೋ ದ್ರಾವಣಕ್ಕೆ ಚೆನ್ನಾಗಿ ಮಾಡ್ಕೊಂಡ್ರೆ ಒಳ್ಳೇದು ಅನ್ನೋ. ಎಷ್ಟು ಖರ್ಚು ಆಗ್ಬೋದು ಒಂದು ಒಂದು ಎಕರೆ ಪ್ರದೇಶ ಅಥವಾ ಇಂತಿಷ್ಟು ಗಿಡಗಳಿಗೆ ನಾವು ಸ್ಪ್ರೇ ಮಾಡಬೇಕು ಅನ್ನೋದಾದ್ರೆ? ಅಲ್ಲ, ಈಗ ನಮಗೆ ಒಂದು ಕನಿಷ್ಠ ಅಂತಂದ್ರೆ 4,000 ತನಕ ಖರ್ಚು ಬರ್ತದೆ ಸರ್. 4,000 ಒಳಗಡೆ ನಾವು ಎಲ್ಲಾ ರೀತಿಯಾದಂತ ಒಂದು ಹತೋಟಿ ಮಾಡಬಹುದು. ಒಂದು ಎಕರೆ ಪ್ರದೇಶದಲ್ಲಿ 4,000-6,000 ಒಳಗಡೆ ನಾವು ಖರ್ಚು ಮಾಡಬಹುದು. ಖರ್ಚು ಮಾಡಿ ನಾವು ಹತೋಟಿಯನ್ನು ಮಾಡಬಹುದು. ಅಥವಾ ನಾವೇನಾದ್ರು ಬಿಟ್ಕೊಂಡು ನಾವು ಈ ತರ ರಿಡೋಮಿಲ್ ಇದನ್ನೆಲ್ಲ ಬಳಸಿ ಮಾಡ್ತೀವಿ ಅಂತಂದ್ರೆ 10,000 ಜಾಸ್ತಿ ಖರ್ಚು ಹೋಗುತ್ತೆ. ಸೊ ಲೆಸ್ ದನ್ 5,000 ಅಲ್ಲಿ ಅಂದ್ರೆ 50% ಕಡಿಮೆನಲ್ಲೇ ಮಾಡ್ಕೊಬಹುದು. ಅಂದ್ರೆ ಒಂದು ವರ್ಷದವರೆಗೆ ಆ ಒಂದು ಬೆಳೆ ಅವಧಿಯಲ್ಲಿ ಇದು ರಕ್ಷಣೆಯನ್ನ ನೀಡ್ತದೆ. ಹೌದು, ಒಳ್ಳೇದು ನಾಗೇಶ್ ಅವರೇ. ಇಷ್ಟೊತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖ ಆರ್ಥಿಕ ಬೆಳೆಗಳು, ಅದರಲ್ಲೂ ಅಡಿಕೆ ಹಾಗೂ ಕಾಳುಮೆಣಸು, ಇವುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಕೊಳೆ ರೋಗದ ನಿರ್ವಹಣೆಗೆ ಹೀಗೆ ಒಂದು ರಾಮಬಾಣವಾಗಿ ನಾವು ಬೋರ್ಡೋ ದ್ರಾವಣವನ್ನ ಉಪಯೋಗಿಸಬಹುದು, ಅವುಗಳ ತಯಾರಿಕೆ ಹೇಗೆ, ಪ್ರಾಮುಖ್ಯತೆ ಹೇಗೆ, ಹೇಗೆ ಅದು ಬಹಳ ಅನುಕೂಲಕರವಾದ ಒಂದು ವಿಧಾನ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇಷ್ಟೆಲ್ಲ ಕೇಳಿದ ಮೇಲೂ ರೈತರಿಗೆ ಅನ್ನಿಸ್ತಿರುತ್ತೆ, ನಾವು ನಾಗೇಶ್ ಅವ್ರ ಜೊತೆ ನೇರವಾಗಿ ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರೋದು, ಇನ್ನೊಂದಿಷ್ಟು ವಿಚಾರ ತಿಳ್ಕೊಳ್ಬಹುದಾಗಿತ್ತು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ 3 ಸಾರಿ ಹೇಳಿ. ಆಯ್ತು, ನನ್ನ ಒಂದು ದೂರವಾಣಿ ಸಂಖ್ಯೆ 9986500489. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9986500489. 9986500489 ತಾವು ಕರೆ ಮಾಡಿ ಯಾವುದೇ ಒಂದು ವಿಚಾರ ಬಗ್ಗೆ ತಾವು ಕೇಳಬಹುದು. ಅದರಲ್ಲೂ ಬಹಳ ಮುಖ್ಯವಾಗಿ ವಿಸಿ ಫಾರಂ ನಲ್ಲಿ ನಡೀತಾ ಇರತಕ್ಕಂತ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮಾಹಿತಿನ ತಾವು ಕೇಳಬಹುದು. ಬಹಳ ಸಂತೋಷ. ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತೋಟಗಾರಿಕೆ ಬೆಳೆಗಳಲ್ಲಿ ಬೋರ್ಡೋ ದ್ರಾವಣದ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ನಾಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ಗೋಪಾಲಪುರದ ಪ್ರಗತಿಪರ ಕೃಷಿಕ ಸಿ ದಿಲೀಪ್ ಮತ್ತು HDKote ತಾಲೂಕಿನ ಸಿ ಮಿಲ್ ನಾಗರಾಜು ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ಈಗ ಪಿ ಕಾಳಿಂಗರಾವ್ ಮತ್ತು ಸಂಗಡಿಗರು ಹಾಡಿರುವ ಜನಪದ ಗೀತೆಗಳು. ಕಿತ್ತು ನಡೋರುಂಟೆ ಅತ್ತೆಲ್ಲರ ಮನೆಗೆ ಗೌರಿಯ ಮನೆಗೆ ಗೌರಿಯ ಕೊಟ್ಟರೆ ಒಪ್ಪ ಇನ್ನಾರು ಕಲಿದೋರು ಅತ್ತೆಯು ನಾನೇಯ ಮಾವನು ನಾನೇಯ ಮತ್ತೆ ಸೋದರಿಗೆ ಗೌರಿಗೆ ಮತ್ತೆ ಸೋದರಿಗೆ ಗೌರಿಗೆ ನಾನೇಯ ಗೌರಿ ನಂಬಿಗೆ ಕೊಡಬೇಕು ಕೊಟ್ಟರೆ ಆಯಾ ಇನ್ನಾರು ಕಲಿತೋರು ಮಾವನು ನಾನೆಯ ಭಾವನು ನಾನೆಯ ಮತ್ತೆ ಸೋದರಿಗೆ ಗೌರಿಗೆ ಮತ್ತೆ ಸೋದರಿಗೆ ಗೌರಿಗೆ ನಾನೆಯ ಗೌರಿ ನಮ್ಮಿಗೆ ಜೋಡಬೇಕು ಜಂಗಮಗೆ ಜಾಗೆ ತಿರಿ ಗೌರಿ ಮನ ಸದ ಭೂಮಿ ಇಂಬಕೆ ಆಕಾಶ ಇಂಬಕೆ ಹಜಾರು ಮುತ್ತಿನ ಚಪ್ಪರವ ಬೇಗನೆ ಮಾಡ್ಯಾರು ತಿರಿ ಗೌರಿ ಮದುವೆಯ ಿರೋ ಚಂದಿ